ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ಪುರಂ, ಹಾಸನ. ಯಾವುದೇ ಹೃದಯ ಸಂಬಂಧಿ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆ? ಎಲ್ಲಾ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳ ತುರ್ತು ಸಂದರ್ಭದ ಶಸ್ತ್ರಚಿಕಿತ್ಸೆ ಹಾಗೂ ನಿಯಮಿತ ಚಿಕಿತ್ಸಾ ಸೌಲಭ್ಯಗಳು ಈಗ ಹಾಸನದ ಮಂಗಳ ಆಸ್ಪತ್ರೆಯಲ್ಲೇ ಲಭ್ಯವಿದೆ. ಬೈಪಾಸ್ ಹಾಗೂ ವಾಲ್ವ್ಸ್ ಶಸ್ತ್ರಚಿಕಿತ್ಸೆ, ಓಲ್ಟರ್ ಮಾನಿಟರಿಂಗ್, 24/7 ಕ್ಯಾಥ್ಲ್ಯಾಬ್, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ಸ್ಟಂಟ್ ಅಳವಡಿಕೆ, ಸಂಕೀರ್ಣ ಕೊರೋನರಿ ಇಂಟರ್ವೆನ್ಷನ್ಸ್, ಹೃದಯದ ಹೊರಭಾಗದ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ತಾತ್ಕಾಲಿಕ ಹಾಗೂ ಶಾಶ್ವತ ಪೇಸ್ ಮೇಕರ್ ಅಳವಡಿಕೆ, ಅಪಧಮನೀಯ ಅಂದರೆ ಆರ್ಟೀರಿಯಲ್ ಎಂಬಲೈಸೇಷನ್ ಹಾಗೂ ಕಾಯ್ಲಿಂಗ್, ಈ ಎಲ್ಲ ಒಂದೇ ಸೂರಿನಡಿ ಲಭ್ಯ. ಖಾಸಗಿ, ಸರ್ಕಾರಿ, ಅರೆ ಸರ್ಕಾರಿ ಸಿಬ್ಬಂದಿಗಳ ವೈದ್ಯಕೀಯ ಯೋಜನೆಯಡಿ ಎಲ್ಲಾ ವಿಧವಾದ ವಿಮಾ ಪಾಲಿಸಿ ಬಿಪಿಎಲ್ ಸ್ಕೀಮ್ಗಳಿಗೆ ಮಾನ್ಯತೆ ಇದೆ. ಸಮಸ್ತ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳಿಗೆ ನಿಮ್ಮ ಸಮೀಪದ ಸುಸಜ್ಜಿತ ಮಂಗಳ ಆಸ್ಪತ್ರೆ ಸದಾ ನಿಮ್ಮ ಸೇವೆಗೆ ಲಭ್ಯ. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ಪುರಂ, ಹಾಸನ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೇ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನಿಮ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೂ ಹೋಗು. ಗರ್ಭಿಣಿ ಆದಾಗ್ನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 20,000 ರೂಪಾಯಿ ಮತ್ತು ಅಡ್ವೆಂಚರ್ ಟ್ರಿಪ್ ಗೆಲ್ಲುವ ಅವಕಾಶ. ಕರ್ನಾಟಕ ಅರಣ್ಯ ಇಲಾಖೆಯು ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ. ಬನ್ನಿ, ಭಾಗವಹಿಸಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ www.aranya.gov.in ಗೆ ಭೇಟಿ ನೀಡಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕಿನ ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ ವಿ ರಾಜಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ಜನ್ಮತಃ ನಾನು ರೈತಾಪಿ ಹುಟ್ಟಿದವನು, ಆದ್ರೂ ಕೂಡ ನಾನು ನೌಕರಿಗಿಂತ ಸೇರ್ಕೊಂಡೆ. ನೌಕರಿ ನಂದು ಮೂಡಿಗೆರೆ ತಾಲೂಕು ಗೋಣಿಬೀಡು ಅಂತ ಹೇಳಿ ಅಲ್ಲಿ ಸೇರ್ಕೊಂಡ ಮೇಲೆ ಅಲ್ಲಿಂದ ಈಚೆಗೆ ಪುನಃ 10-15 ವರ್ಷ ನಮಗೆ ವ್ಯವಸಾಯ ಕಮ್ಮಿ ಆಯಿತು. ಇಲ್ಲಿಗೆ ಬಂದಮೇಲೆ ಆಲೂರು ತಾಲೂಕು ಎಳನೇಳಿ ಬಂದಮೇಲೆ ಪುನಃ ವ್ಯವಸಾಯನ ಶುರು ಮಾಡಿಕೊಂಡೆ. ಅಲ್ಲಿಯ ಅನುಭವದ ಮೇಲೆ ಗೋಣಿಬೀಡು ಇದ್ನೆಲ್ಲ ಅದ ಅನುಭವದ ಮೇಲೆ ಇಲ್ಲಿ ಕಾಫಿ ತೋಟ ಮಾಡಿದ್ದೀವಿ. ಕಾಫಿನೂ ಚೆನ್ನಾಗಿದೆ. ಈಗ ಎಲ್ಲಿವರೆಗೂ ಓದಿದ್ರಿ ನೀವು? ನಂದು ಡಿಗ್ರಿ ಆಗಿದೆ, ಅಂದ್ರೆ ಆಗಿದೆ ಅಂದ್ರೆ ಆಗಿಲ್ಲ, ಸೇರ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ಆಯ್ತು, ಕಸ್ಪಣ್ಣ ಸಲ ಟ್ರೈ ಮಾಡಿದ್ದೆ, ಅದು ಆಗ್ಲಿಲ್ಲ. ಒಟ್ಟಿನಲ್ಲಿ ಡಿಗ್ರಿ ಅನ್ಕಂಪ್ಲೀಟ್, ಡಿಗ್ರಿ ಪೂರ್ತಿ ಮಾಡಕ್ಕಾಗ್ಲಿಲ್ಲ. ಮತ್ತೆ ನಾನು ಉಪಾಧ್ಯಾಯನಾಗಿ ವೃತ್ತಿ ಸೇರ್ಕೊಂಡದ್ದು ಹಿಂದಿ ಶಿಕ್ಷಕನಾಗಿ ಸೇರ್ಕೊಂಡೆ, ಹಿಂದಿ ಆಗಿತ್ತು ನನಗೆ. ಅದಕ್ಕೂ ಕೂಡ ನಾನು ಡಿಗ್ರಿ ಟ್ರೈ ಮಾಡಿದೆ, ಡಿಗ್ರಿ ಮಾಡಕ್ ಆಗಲ್ಲ ನನ್ನ ಕೈಲಿ. ಪ್ರೈಮರಿ ಸ್ಕೂಲಲ್ಲೇ ಅಂತ 1-7 ಅಲ್ಲೇ ನಾನು ಒಂದು ಸರ್ವಿಸ್ ಮುಗಿಸಿದೆ. ಫಸ್ಟ್ ಇಲ್ಲಿಂದ ಹೊಳೆಸೇಪುರದಿಂದ ಇಲ್ಲಿ ಟ್ರಾನ್ಸ್ಫರ್ ಆದ್ಮೇಲೆ ಮೊದಲು ಕಾರ್ಜುಳ್ಳಿ 10 ವರ್ಷ ಹೆಡ್ ಮಾಸ್ಟರ್ ಆಗಿದ್ದೆ. ಆಮೇಲೆ ಇದೇ ತಾಲೂಕು ರಾಯಲ್ಕೊಪ್ಪಲಿಗೆ ಪ್ರಮೋಷನ್ ಮತ್ತೆ ಹೋದೆ. ಅಲ್ಲಿ 3.5 ವರ್ಷ ಅಲ್ಲಿ ರಿಟೈರ್ಡ್ ಆಯ್ತು. ಅಲ್ಲಿಂದ ಬಂದು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಮನೆ ಹತ್ರ ಇದ್ರಿ ಸ್ವಾಮಿ. ಇವಾಗ ಈಗ ತಂದೆನೂ ಕೂಡ ಕೃಷಿ ಮಾಡ್ತಿದ್ದವ್ರಲ್ವಾ? ತಂದೆನೂ ಕೂಡ ಕೃಷಿ ಮಾಡ್ತಾ ಇದ್ರು, ನಮ್ಮ ಅಣ್ಣಂದ್ರು ಕೃಷಿ ಮಾಡ್ತಾ ಇದ್ರು. ಸಾಕಷ್ಟು ಜಮೀನ್ ಇತ್ತು, ಆದ್ರೂ ನಮ್ಮ ತಂದೆಯವರು ಅವರು ರಾಜಕೀಯದಲ್ಲಿ ಇದ್ದರಿಂದಾಗಿ ಅವ್ರು ಹೆಚ್ಚಾಗಿ ವ್ಯವಸಾಯ ತೊಡಕೊಂಡಿರಲಿಲ್ಲ. ನಮ್ಮ ಅಣ್ಣಂದ್ರು ಹೆಚ್ಚು ವ್ಯವಸಾಯನ ಬೆಳೆಸ್ಕೊಂಡ್ಬಂದ್ರು. ನೀವು ಎಷ್ಟು ವರ್ಷದವ್ರು ಇದ್ದಾಗ ಅಂತ ಅಂದ್ರೆ ಬಾಲ್ಯದಲ್ಲಿ ಕೃಷಿ ಕೆಲಸಗಳನ್ನ ಶುರು ಮಾಡಿದ್ದು? ನನ್ನ ವಿದ್ಯಾ ಪ್ರಾರಂಭದ ಹಂತ ಎಲ್ಲವೂ ವಿದ್ಯಾಭ್ಯಾಸದಲ್ಲಿ ಮುಗೀತು. ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ಕೃಷಿ ಬಂದದ್ದು, ಎಳನೇಳಿ ಬಂದ್ಮೇಲೆ ನಾನು ಕೃಷಿ ಅಂತ ಹೇಳ್ಕೋಬೇಕಷ್ಟೇನೆ. ಅಲ್ಲೇನು ಅಷ್ಟು ಕೃಷಿ ಸಂಪರ್ಕ ಇರ್ಲಿಲ್ಲ, ಬರೀ ಓದ್ಕೊಂಡಿದ್ರಿ? ಹೌದು, ಓದ್ಕೊಂಡದ್ದೆ. ಜಲ್ದಿ ಅಪಾಯಿಂಟ್ಮೆಂಟ್ ಆಯ್ತು, ನೌಕರಿಗೆ ಹೋದೆ, ಅಲ್ಲಿ ನನ್ನ ಜೀವನ ಮುಗೀತು. ಇಲ್ಲಿ ಬಂದ್ಮೇಲೆ ಎಳನೇಳಿ ಬಂದ್ಮೇಲೆ ಆಲೂರು ತಾಲೂಕಿಗೆ ಬಂದ್ಮೇಲೆ ನಾನು ವ್ಯವಸಾಯ ಶುರು ಮಾಡಿಕೊಂಡು ವ್ಯವಸಾಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ಸರ್. ಸಾಮಾನ್ಯವಾಗಿ ಬೇರೆ ವೃತ್ತಿನಲ್ಲಿ ಇದ್ದಂತವ್ರು ಯಾರು ಕೃಷಿ ಮಾಡ್ತಾರೆ ಅಂತ ಹೇಳಿದ್ರೆ ಮೊದ್ಲಿಂದಲೂ ಕೂಡ ಯಾರಿಗೆ ಕೃಷಿ ಮಾಡಿ ಅನುಭವ ಇರುತ್ತೋ ಅಂತವರು ಸ್ವಲ್ಪ ಕೃಷಿ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿ ಬಂತು ಅಂತ ಹೇಳಿದ್ರೆ ಅದರಲ್ಲೂ ಸುಮ್ಮನೆ ಬಿಡ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಕೃಷಿ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ. ನಿಮಗೆ ಬಾಲ್ಯದಲ್ಲಿ ಕೃಷಿ ಬಗ್ಗೆ ಅಷ್ಟೇನು ಅಟ್ಯಾಚ್ಮೆಂಟ್ ಇರಲಿಲ್ಲ? ಆಮೇಲೆ ಪಿತ್ರಾರ್ಜಿತವಾಗಿ ಭೂಮಿಯು ಕೂಡ ನಿಮ್ಗೇನು ಇಲ್ಲಿರಲಿಲ್ಲ, ಆದರೂ ಕೂಡ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ನನಗೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಅಣ್ಣಂದರು ಹೆಚ್ಚಿನ ಕೃಷಿ ಮಾಡ್ತಾ ಇದ್ರು, ಅವ್ರ ಕಡೆಯಿಂದ ನನಗೆ ಈ ಕೃಷಿಯನ್ನೇ ಅವಲಂಬಿಸ್ಕೋಬೇಕು ಅನ್ನೋ ಒಂದು ಆಸೆ ಮೂಡ್ತು. ಹಾಗಾಗಿ ನಾನು ಇಲ್ಲಿ ಜಮೀನ್ ಸಪರೇಟ್ ಜಮೀನ್ ಕೊಂಡ ಮೇಲೆ ನಮಗೆ ವ್ಯವಸಾಯ ಮಾಡಬೇಕು ಅನ್ನೋ ಆಸೆಯಿಂದ ನಾವು ಕಾಫಿ ತೋಟನ ಶುರು ಮಾಡಿಕೊಂಡೆ ಸ್ವಾಮಿ. ಯಾಕೆ ಜಮೀನ್ ಕೊಳ್ಬೇಕು ಅನ್ನುವಂಥದ್ದು ಯಾಕೆ ಬಂತು ನಿಮ್ಗೆ? ಯಾಕೆ ಅಂತ ಅಂದ್ರೆ ಜಮೀನಿಂದ ದೂರ ಹೋದ್ರೆ ಸಾಕು ಅಂತಾರೆ ತುಂಬಾ ಜನ, ಆದ್ರೆ ನೀವು ಜಮೀನ್ ಕೊಂಡ್ಕೊಂಡು ಕೃಷಿ ಮಾಡ್ಕೊಂಡಿರ್ತೀನಿ ಅನ್ನ ಆ ತರದ ಮನೋಭಾವ ಯಾಕೆ ಬಂತು ನಿಮ್ಗೆ? ಅವತ್ತಿನ ಕಾಲದಲ್ಲಿ ಈ ಲೇಬರ್ಗಳು ಅಂದ್ರೆ ಈ ಕೆಲಸಗಾರರು ಸಾಮಾನ್ಯ ಸಿಗ್ತಾ ಇದ್ರು, ಹಾಗಾಗಿ ಅವ್ರ ನೆರವಿನಿಂದಾಗಿ ನಾನು ಈ ತೋಟ ಎಲ್ಲ ಕಟ್ಟಿದ್ನೆ ಹೊರತು ನನ್ನ ಒಬ್ಬಟ್ಟಿತನದಲ್ಲಿ ನಾನು ಮಾಡಲಿಲ್ಲ. ಅವ್ರ ನೆರವು ನಮಗೆ ಸಿಕ್ಕಿದ್ರಿಂದಾಗಿ ನಾನು ವ್ಯವಸಾಯದಲ್ಲಿ ಮುಂದುವರೆದೆ ಸ್ವಾಮಿ. ನಾನು ಆರಂಭದ ದಿವಸಗಳಲ್ಲಿ ಎಲ್ಲಿ ವೃತ್ತಿ ಬದುಕು ಪ್ರಾರಂಭ ಆಗಿದ್ದು? ನಂದು ಮೂಡಿಗೆರೆ ತಾಲೂಕು ಗೋಣಿಬೀಡ್ ಅಂತ ಇದೆ, ಅಲ್ಲಿ ನನಗೆ ಪ್ರಾರಂಭ ಆಯ್ತು. ಅಲ್ಲಿಂದ ನಾನು ಇಲಾಖೆಯಲ್ಲಿ ಇದ್ದಾಗ್ಯೂ ಕೂಡ ಯಾವುದೇ ಒಂದು ಗಣತಿ ಬಂದ್ರು ಕೂಡ ನಮ್ಮ ಉಪಾಧ್ಯಾಯರನ್ನ ಹಾಕ್ತಾ ಇದ್ರು. ಆ ಉಪಾಧ್ಯಾಯರಲ್ಲಿ ನಾನು ಸೂಪರ್ವಿಷನ್ ಆಗಿ ನಾನು ಕೆಲಸ ಮಾಡ್ಕೊಂಡ್ ಬಂದ್ರಿಂದಾಗಿ ಅನೇಕ ಹಳ್ಳಿ ಸುತ್ತಿದ್ದೆ ನಾನು ಆ ಟೈಮಲ್ಲಿ, ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ತಾಲೂಕಲ್ಲಿ. ಹಾಗಾಗಿ ನನಗೆ ಒಳ್ಳೆ ತೋಟ ಮಾಡ್ಬೇಕು ಅನ್ನೋ ಆಸೆ ಆಗ್ಲೇ ಮೂಡಿತ್ತು ನನಗೆ. ಅಲ್ಲಿ ತೋಟಗಳನ್ನು ನೋಡಿ ಅದರಿಂದಾಗಿ ನಾನು ಇಲ್ಲಿ ಸಪರೇಟ್ ಆಗಿ ಬಂದ್ಮೇಲೆ ನಾನು ತೋಟ ಮಾಡಿದೆ ಸ್ವಾಮಿ. ನಾನು ಇಲ್ಲಿಗೆ ನೀವೇ ವರ್ಗಾವಣೆ ಮಾಡಿಸ್ಕೊಂಡ್ಬಂದ್ರು ಅಥವಾ ಹೆಂಗೆ? ಇಲ್ಲ, ಫಸ್ಟ್ ಜಮೀನ್ ಕೊಂಡ್ಮೇಲೆ ನಾ ಸಂಸಾರ ಇಲ್ಲಿ ಇಟ್ಟಿದ್ದೆ. 2 ವರ್ಷ ಅಲ್ಲೇ ದೊಡ್ಕೊಂಚಲೇ ಉಳಿದೆ, ಹೊಳೆಸೊಬ್ಬರ ರೇಂಜ್ ಅದು ದೊಡ್ಕೊಂಚ. ಆಮೇಲೆ 2 ವರ್ಷದ ಮೇಲೆ ಟ್ರಾನ್ಸ್ಫರ್ ಆಯ್ತು. ಆಮೇಲೆ ಇಲ್ಲಿ ಕಾರ್ಜುವಳ್ಳಿ ಅಂತ ಇದೆ, ಕಾರ್ಜುವಳ್ಳಿಗೆ ಬಂದೆ. ಇಲ್ಲಿ 10 ವರ್ಷ ಹೆಡ್ ಮಾಸ್ಟರ್ ಆಗಿದ್ದೆ, ಪ್ರಮೋಷನ್ ಸಿಕ್ತು, ಹೆಡ್ ಮಾಸ್ಟರ್ ಆಗಿದ್ದೆ 10 ವರ್ಷ. ಇದು ಜಿಲ್ಲಾ ಅವಾರ್ಡ್ ಕೂಡ ತಗೊಂಡಂತಹ ಒಂದು ಗ್ರಾಮಾಂತರ ಶಾಲೆ ಇದು. ಇದರಿಂದಾಗಿ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ತು ನಮಗೆ. ಆವಾಗ ನಾನು ಮತ್ತೆ ನೆಕ್ಸ್ಟ್ ಪ್ರಮೋಷನ್ ಮೇಲೆ ರಾಯಕೊಪ್ಪಲಿ ತೋರಿಸಿದ್ರು. ಇಲ್ಲಿ ಸೂಪರ್ವೈಸರ್ ಇರ್ಬೋದಾಗಿತ್ತು, ಆದ್ರೆ ಇಲ್ಲಿ ಪ್ಲೇಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಸ್ಕೂಲ್ ಅದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹಾಕಿದ್ರು ರಾಯರಕೊಪ್ಪಲಿಗೆ. ರಾಯರಕೊಪ್ಪಲಲ್ಲಿ 3 ವರ್ಷ ಇದ್ದು ಅಲ್ಲಿಂದ ರಿಟೈರ್ ಆಗಿ ಬಂದೆ. ಈಗ 8 ವರ್ಷ ಆಯ್ತು ಜಮೀನ್ ಕೊಂಡು ಇಲ್ಲಿ. ಇಲ್ಲಿ ಜಮೀನ್ ಕೊಂಡು 30 ವರ್ಷ ದಾಟ್ತು. 30 ವರ್ಷದ ಮೇಲೆ ಈಗ ಕಾಫಿ ಏನ್ ಮಾಡಿದೀನಿ, ಕಾಫಿ ನಾನು ಯಾವ್ದೇ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ನಾನು ಮಾಡಿದ ಜಮೀನ್ ಇಂಪ್ರೂವ್ ಮಾಡ್ಕೊಂಡನಲ್ಲ, ಅಥವಾ ಮಕ್ಕಳು ಸಾಕ್ತಾನಲ್ಲ, ನಮ್ಮ ಜಮೀನಿನ ಬೆಳವಣಿಗೆ ಏನಿತ್ತು ಅದರ ಆದಾಯದ ಮೇಲೆ ನಾನು ಮಕ್ಕಳ ಬೆಳವಣಿಗೆ ಮತ್ತೆ ಈ ತೋಟದ ನಿರ್ವಹಣೆ ಮತ್ತೆ ತೋಟದ ಅಭಿವೃದ್ಧಿ ಇಷ್ಟನ್ನು ಕೂಡ ನಾನು ಮಾಡ್ಕೊಂಡು ಹೋದೆ ಸ್ವಾಮಿ. ನಾನು ಈಗ ಸುಮಾರು 30 ವರ್ಷಗಳ ಹಿಂದೆ ಜಮೀನ್ ಕೊಳ್ತಕ್ಕಂಥದ್ದು ಸುಲಭವಾಗಿತ್ತ? ಅವತ್ತು ಸುಲಭ ಆಗಿತ್ತು ಅಂದ್ರೆ ಅವತ್ ದುಡ್ಡೇ ಇಲ್ಲದ ಕಾಲ ಅದು. ನನ್ನ ಮೂಲ ಹೊಳೆಸೊಪ್ಪ ತಾಲೂಕು ಸಿಗರನಹಳ್ಳಿ ಅಂತ ಹೇಳಿ, ಅಲ್ಲಿ ಇಡೀ ಎಲ್ಲನೂ ಅಕ್ಕಿ ರಾಗಿ ಎಲ್ಲನೂ ಮಾರಾಕಿದ್ದೆ. ಮಾರಿದ್ರು 10,000 ಮಾಡಕ್ಕಾಗಲಿಲ್ಲ, ಅಷ್ಟು ದುಡ್ಡಿಗೆ ಅಭಾವದ ಕಾಲ ಅದು. ಅಂತ ಟೈಮಲ್ಲಿ ನಾನು ಈ ಜಮೀನ್ ಕೊಂಡೆ. ಜಮೀನ್ಗೆ ಕೊಳ್ಬೇಕಾದ್ರೆ ನನ್ನ ಆತ್ಮೀಯರು ಏನಿದ್ರು ಅವ್ರ ನೆರವಿನ ಫಲ ಇದು. ನಾನು ಸೂಪರ್ವೈಸರ್ ಆಗಿದ್ರಿಂದಾಗಿ, ಉಪಾಧ್ಯಾಯನಾಗಿರೋದ್ರಿಂದಾಗಿ ಮತ್ತೆ ಎಲ್ಲ ಜವಾಬ್ದಾರಿ ಹೊತ್ತದ್ರಿಂದಾಗಿ ನನಗೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು. ಆ ಸ್ನೇಹಿತರ ಫಲ ಇದು ಈ ಜಮೀನು ಸರ್ ಇದು. ಈಗ ನೀವೇನು ದೊಡ್ಡ ವೃತ್ತಿಯಲ್ಲಿ ಇದ್ದಂತವ್ರೇನಲ್ಲ, ಶಿಕ್ಷಕರಾಗಿದ್ದವರು, ಬದುಕು ಮಾಡ್ತಕ್ಕಂಥದ್ದೇ ದೊಡ್ಡ ದುಸ್ತರ. ಅದರಲ್ಲೂ ಕೂಡ 4 ಜನ ಮಕ್ಕಳು ಇದ್ರು, ಅವರ ವಿದ್ಯಾಭ್ಯಾಸ, ಅವರ ಲಾಲನೆ ಪಾಲನೆ ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಹಣ ಬೇಕಾಗುತ್ತೆ. ಅಂಥದ್ರಲ್ಲಿ ಸುಮಾರು 13 ಎಕರೆ ಜಮೀನ್ ಕೊಂಡ್ಕೊಳ್ಳಿಕ್ಕೆ ಹೆಂಗ್ ಸಾಧ್ಯ ಆಯ್ತು ನಿಮ್ಗೆ? ನನಗೆ ಇದಿಷ್ಟಕ್ಕೆಲ್ಲ ಮೂಲ ಕಾರಣ ನನ್ನ ಸ್ನೇಹಿತರುಗಳು. ಸ್ನೇಹಿತರುಗಳ ನೆರವಿನಿಂದ ಈ ಜಮೀನ್ ಕೊಂಡೆ ಹೊರತು ನನ್ನ ಸ್ವಂತ ದುಡ್ಡು ಏನಿರಲಿಲ್ಲ ಆ ಟೈಮಲ್ಲೂ ಕೂಡ. ಆಗುವಾಗ ನನ್ನ ಆತ್ಮೀಯತೆ ಆತ್ಮೀಯರು ನನಗೆ ನೆರವು ಕೊಡ್ತಾರ ಫಲ ಇವು ಜಮೀನ್ ಕೊಂಡೆ ಸ್ವಾಮಿ. ನಾನು ಆ ಟೈಮಲ್ಲಿ ಅವರೆಲ್ಲರೂ ಕೂಡ ಸಾಕಷ್ಟು ನೆರವಾದ್ರು ಕೈಲಾಗಿದ್ದು ನೆರವಾದ್ರು ಅವರು. ಒಬ್ಬ ಮನುಷ್ಯರು ನನ್ನ ಆತ್ಮೀಯರು 26,000 ರೂಪಾಯಿ ಹಣ ಕೊಟ್ಟದ್ದ ಮನುಷ್ಯ ಆ ಟೈಮಲ್ಲಿ. 26,000 ರೂಪಾಯಿ ಅಂತಂದ್ರೆ ಅವತ್ತು 2 ಎಕರೆ 3 ಎಕರೆ ಮೇಲ್ಪಟ್ಟ ಇಲ್ಲಿ ಆಸ್ತಿ ಕೊಳ್ಬೋದಾಗಿತ್ತು. ಅಂತ ನೆರವನ್ನ ನಾನು ಪಡೆದ್ರಿಂದಾಗಿ, ಅಂತ ಆತ್ಮೀಯರನ್ನ ಪಡೆದ್ರಿಂದಾಗಿ ನನಗೆ ಇವತ್ತು ಆಸ್ತಿ ಸಿಕ್ತು, ಜಮೀನ್ ಆಯ್ತು. ಇಲ್ಲ ಅಂತ ಅಂದ್ರೆ ಕಠಿಣ ಆಗ್ತದೆ, ಕಠಿಣ ಆಗ್ತದೆ, ತಗೊಳಕ್ ಆಗ್ತಿರ್ಲೂ ಇಲ್ಲ. ನನ್ನ ಆತ್ಮೀಯ ಸ್ನೇಹಿತರುಗಳು ನೆರವು ಕೊಟ್ಟದ್ರಿಂದಾಗಿ ಮತ್ತೆ ನಾನು ಬಂಧು ಬಳಗ ಹೆಚ್ಚಿನ ಸಪೋರ್ಟ್ ಕೊಟ್ಟದ್ರಿಂದಾಗಿ ನಾನು ಮಾಡ್ಕೊಂಡ್ ಬಂದೆ ಸ್ವಾಮಿ. ನಾನು ಈಗ 13 ಎಕರೆ ಜಮೀನು ಕೊಂಡ್ಮೇಲೆ ಹೆಂಗೆ ಪ್ರಾರಂಭ ಆಯ್ತು ನಿಮ್ಮ ಕೃಷಿ ಬದುಕು? ಮೊದಲು 5 ವರ್ಷ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇದ್ರು. ಆ ಟೈಮಲ್ಲಿ ಈ ವಿದ್ಯಾಭ್ಯಾಸ ಮುಗಿಯುವವರೆಗೂ ವ್ಯವಸಾಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ 5 ವರ್ಷ ವರ್ಷಗಳ ಕಾಲ ನಾನು ಹಾಗೆ ನಡೆಸ್ಕೊಂಡ್ ಬಂದೆ. ಆಲೂಗೆಡ್ಡೆ, ಜೋಳ, ರಾಗಿ ಇವನ್ನೇ ಮಾಡ್ಕೊಂಡ್ ಬಂದೆ. ಅನಂತರದಲ್ಲಿ ನಮ್ಮ ಹಿರಿಯ ಮಗ ಅನಂತ ಅಂತ ಹೇಳಿ ಅವನು ಬಿ ಎಸ್ ಸಿಗೆ ಹೋದ. ಹೋಗಿ ಅವನದು ಮುಗಿತಾ ಬಂತು. ಮುಗಿತಾ ಬಂದಾಗ ಅವನ್ನ ಮನೆಗೂ ಬೇಕಲ್ವಾ ಅಂತ ಹೇಳಿ ಅವನ ಅಗ್ರಿಕಲ್ಚರ್ ಟ್ರೈನಿಂಗ್ ಕಳಿಸಿ ಸಾಕಷ್ಟು ಅವನಿಗೆ ತರಬೇತಿಯನ್ನು ಕೊಡಿಸಿದೆ. ಅನಂತರದಲ್ಲಿ ಇತರೆ ಮೂರು ಮಕ್ಕಳನ್ನ ಇವರನ್ನ ಇಲ್ಲೇ ಓದಿಸಿಕೊಂಡು ಅಭಿವೃದ್ಧಿ ಪಡಿಸಿದೆ. ಇದು ಪಡಿಸಿದ ಫಲ ಇವತ್ತು ಚೆನ್ನಾಗಿದೆ. ಇವತ್ತು ವ್ಯವಸಾಯನ ಅಭಿವೃದ್ಧಿ ಪಡಿಸಿಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು ಕೂಡ. 13 ಎಕರೆ ಕೊಂಡ್ಮೇಲೆ ಏನೇನು ಬೆಳೆಗಳನ್ನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಇಲ್ಲಿ? ಮೊದಲು ರಾಗಿ ಜೋಳನೇ ಮಾಡ್ತಾ ಇದ್ದೆ. ಆಮೇಲೆ ಕಾಫಿ ಬಂದೆ. ಕಾಫಿ ಬಂದ ಮೇಲೆ ಅಲ್ಲಲ್ಲೇ 200 ತೆಂಗು ಹಾಕಿಸಿದೆ. ಆನಂತರದ ಕಾಫಿ ಮಾಡಿಸಿದೆ. ಕಾಫಿ ಮಾಡಿಸಿದ ಮೇಲೆ ಹಂತವಾಗಿ ಅದನ್ನ ಬೆಳೆಸಿ ಇಂಪ್ರೂವ್ ಮಾಡ್ಕೊಂಡು ಹೋದೆ ಹಂತವಾಗಿ. ಅದ್ರ ಫಲ ಏನಾಯ್ತು ಅಂತ ನಾನು ಬಾಳೆ ಆರಿಸಿಕೊಂಡೆ. ಬಾಳೆನಲ್ಲಿ ನನಗೆ ಯಥೇಚ್ಛವಾಗಿ ನನಗೆ ಕೈ ಹಿಡಿತು. ಬಾಳೆ ನನಗೆ ಯಥೇಚ್ಛ ಕೈ ಹಿಡಿತು ಬಿಡಿ. ನನ್ನನ್ನು ನಾನು ಬ್ಯಾಂಕಿಗೆ ಹೋಗಿ 5 ರೂಪಾಯಿನೂ ಕೂಡ ನಾನು ಸೈನ್ ಹಾಕ್ಬಿಟ್ಟು ನಾನು ಬ್ಯಾಂಕಲ್ಲಿ ಸಾಲ ಮಾಡಲಿಲ್ಲ. ಅಷ್ಟು ನೆರವನ್ನು ನನಗೆ ಬಾಳೆ ಕೊಡ್ತು. ಅದ್ರ ಫಲ ಇವತ್ತು ಅದು ಸಮೃದ್ಧಿಯಾಗಿ ಇವತ್ತು ನನ್ನ ಮಕ್ಕಳು ವಿದ್ಯಾಭ್ಯಾಸ ಮುಗೀತು. ಎಲ್ಲ ವ್ಯವಸಾಯನೂ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೆ ಸ್ವಾಮಿ. ಇವತ್ತು ಯಾವ ತಳಿ ಬೆಳೆದ್ರಿ ಮತ್ತೆ ಎಷ್ಟೆಕರೆಗೆ ಹಾಕೊಂಡಿದ್ರಿ ಬಾಳೆನ? ಮೊದಲು G9 ಅಂತ ಇದೆಯಲ್ಲ ಅದನ್ನ ಹಾಕ್ಸಿದ್ದೆ. ಅದನ್ನ ನಿರ್ವಹಿಸಕ್ ಆಗಲ್ಲ ನಾವು, ಯಾಕೆ ನಮ್ದು ದೊಡ್ಡ ವ್ಯವಸಾಯ ಅದರಿಂದ ನಿರ್ವಹಿಸಕ್ ಆಗಲಿಲ್ಲ. ಕೊನೆಗೆ ಆಮೇಲೆ ಪುಟ್ಟ ಬಾಳೆ ಅಂತ ಹೇಳಿ ಒಂದ್ ಬಾಳೆ ಬರುತ್ತೆ. ಆ ಬಾಳೆನ ನಾನು ಇಡೀ ತೋಟಕ್ಕೆ ಅಂದ್ರೆ ಹೆಚ್ಚು ಕಮ್ಮಿ 1000 ಗಿಡ ನೆಡಿಸ್ತೆ ನಾನು. ಹೇಳಿ ಕೇಳಿ ನಾನು ಉಪಾಧ್ಯಾಯನಾಗಿದ್ರಿಂದಾಗಿ ನನ್ನ ಶಿಷ್ಯ ವೃಂದ ಬಾಳವಾಗಿದೆ. ಅದರಿಂದಾಗಿ ಅವರೇ ನನಗೆ ಸಪೋರ್ಟ್ ಮಾಡಿಕೊಂಡ್ರು. ಅವರೇ ನಮಗೆ ಬಾಳೆ ಎಲ್ಲ ತಗೊಂಡು ಹೋಗಿ ಅವ್ರ ತೂಕ ಹಾಕಿಸಿ ಎಲ್ಲನೂ ಮಾಡ್ತಿದ್ರು. ನನ್ನ ಶಿಷ್ಯ ಕೋಟಿನೇಯ ಅವರಿಂದಾಗಿ ಇವತ್ತು ಸಮೃದ್ಧಿಯಾಗಿದೆ. ಬಾಳೆ ಸಮೃದ್ಧಿಯಾಗಿ ಅಂತ ಅಂದ್ರೆ ನಾವು ಪ್ರತಿ ದಿವಸ ನಾವು ಬಾಳೆ ಮಣ್ಣಿನ ಗುಣ ನೋಡ್ತಿರಲಿಲ್ಲ. ನಾವು ಬಾಳೆಗೆ ಯಥೇಚ್ಛವಾಗಿ ಗೊಬ್ಬರ ಹಾಕಿಸ್ತಾ ಇದ್ವು. ಆ ಗೊಬ್ಬರದ ಫಲ ನಮ್ಗೆ 4-5 ಬಾಳೆ ಬಿಟ್ಟರು ಕೂಡ ಗೊನೆ ಅಷ್ಟೇ ಸಮೃದ್ಧಿ ಬರ್ತಿತ್ತು. ಒಂದೊಂದು ಬಾಳೆ ಗೊನೆ 25 kg ತೂಗಿದೆ. ಒಂದ ಮೂಲನಲ್ಲಿ ಒಂದು 6 kg ತೂಗಿರ್ಬೋದು, ಒಂದ್ ಕಡೆ ಒಂದು 30 kg ತೂಗಿರ್ಬೋದು. ಆವರೇಜ್ ತಗೊಂಡಾಗ ನಮ್ಗೆ 23.5 kg ನಮ್ಗೆ ಆವರೇಜ್ ಬಂದಿದೆ ಸ್ವಾಮಿ ಬಾಳೆಯಿಂದವ. ಬಾಳೆ ಇವತ್ತು ನಮ್ ಸಮೃದ್ಧಿಯಾಗಿ ಇವತ್ತು ನಮ್ಮನ್ ಕೈ ಹಿಡಿತು. ಈಗ ಅಷ್ಟೊಂದು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಬಾಳೆ ಬೆಳೆ ಚೆನ್ನಾಗಿ ವ್ಯವಸಾಯವನ್ನು ಕೂಡ ಮಾಡಬೇಕಾಗುತ್ತೆ, ಒಂದ್ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕಾಗುತ್ತೆ. ನೀವು ಹೇಗೆ ಮಾಡಿದ್ರಿ ಸರ್? ನಾವು ಈಗ ಗುಂಡಿಯನ್ನು ಹೊಡೆಸಿದ್ದೆ, 2-2 ಗುಂಡಿಯನ್ನು ಹೊಡೆಸಿದ್ದೆ. ಅದಕ್ಕೆ ಗೋಡ್ ತುಂಬಿದ್ವು. ಅದಕ್ಕೆ ಗೋಡ್ ತುಂಬಿದ ನಂತರ ಬಾಳೆ ನೆಡ್ಸಿದ್ವು. ಬರೀ ಭೂಮಿಯ ಬಣ್ಣ ನೋಡ್ಲಿಲ್ಲ ನಾವು, ಅದಕ್ಕೆ ತಕ್ಕಂತಹ ಬೆಳೆಗೆ ಬೇಕಾದಂತಹ ಸಲಕರಣೆಗಳನ್ನು ನಾವು ಸಾಕಷ್ಟು ಕೊಟ್ಟು ಸಪೋರ್ಟಿವ್ ಆಗಿ. ಅದರಿಂದಾಗಿ ನಾವು ಗೋಡ್ ಹಾಕಿಸ್ತು. ಆಮೇಲೆ ಪ್ರತಿ ವರ್ಷ ಒಂದೊಂದು ಬುಟ್ಟಿ ಗೊಬ್ಬರ ಹಾಕಿಸ್ತಾ, ದನಿ ಗೊಬ್ಬರ ಯಥೇಚ್ಛವಾಗಿ ಸಿಗೋದು ಆ ಟೈಮಲ್ಲಿ ಗೊಬ್ಬರ ಹಾಕಿಸ್ತಾ ಇದ್ವು. ಅದ್ರ ಮೇಲೆ ಅಲ್ಪ ಸ್ವಲ್ಪ ನಾವು ಮೆನ್ಯೂರ್ ಬಳಸ್ತಾ ಇದ್ವು. ಇದು ಎಲ್ಲದ್ರ ಫಲ ಒಳ್ಳೆಯ ಫಲ ಸಿಕ್ತು ನಮಗೆ ಬಾಳೆನಲ್ಲಿ. ಬಾಳೆ ನಮಗೆ ಸಮೃದ್ಧಿ ಆಯ್ತು. ಎಷ್ಟೆಷ್ಟಡಿ ಅಂತರಕ್ಕೆ ಹಾಕಿದ್ರಿ ಆವಾಗ? ಈ ಸಾಲಲ್ಲಿ 17 ಮತ್ತೆ 2ನೇ ಸಾಲಿನಲ್ಲಿ ಇವೆರಡು ಗಿಡದ ಮಧ್ಯದ ಬರೋ ರೀತಿಯಲ್ಲಿ ನಾನು ಟ್ರಯಾಂಗಲ್ ಶೇಪ್ ಅಲ್ಲಿ ನಾನು ಬಾಳೆಹಣ್ಣು ನೆಡೆಸಿದ್ದೆ. ಒಂದು ನನ್ನ ಅಂದಾಜ್ ಏನಪ್ಪಾ ಅಂದ್ರೆ ಎಲ್ಲಾ ಗಿಡಕ್ಕೂ ಕೂಡ ಸೂರ್ಯರಶ್ಮಿ ಬೀಳ್ಬೇಕು. ಆ ಒಂದು ಲೆಕ್ಕಾಚಾರದಲ್ಲಿ ಬೆಳೆ ಮಾಡಿಸಿದ್ರಿಂದಾಗಿ ಯಥೇಚ್ಛವಾಗಿ ಬಾಳೆಹಣ್ಣು ಕೈ ಹಿಡಿತು. ಮತ್ತೆ ಈ ಗೊಬ್ಬರ ವಗೈರೆ ನೀರು ವಗೈರೆ ಕೊಡೋದ್ರಿಂದಾಗಿ, ಅದರಲ್ಲೂ ನಮ್ಮ ಅನಂತನ ವಿದ್ಯಾಭ್ಯಾಸ ಮುಗೀತು. ನಮ್ಮ ಅನಂತ ಮತ್ತು ನಮ್ಮ ಶ್ರೀಮತಿಯವರ ನೆರವಿನ ಫಲ ಆಗಿ ಅವರು ಪ್ರತಿ ದಿವಸ ನೀರು ಹಾಕೋರು, ನಾನು ಡ್ಯೂಟಿ ಹೋಗ್ಬಿಡ್ತಿದ್ದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗೋರು. ಇವರಿಬ್ಬರೇ ತಾಯಿ ಮಗ ಮತ್ತೆ ಮಗಳು. ಮಗಳು ಅವಳದು ವಿದ್ಯಾಭ್ಯಾಸ ಮುಗಿದೋಗಿತ್ತು. ಅವಳು ಅಡುಗೆ ಮಾಡಿಕೊಡೋಳು. ಇವರಿಬ್ರು ಎದ್ದು ಬಿದ್ದು ಯಾವಾಗಲೂ ತೋಡ್ತಲೇ ಇದ್ದರಿಂದಾಗಿ ಇವತ್ತು ಬಾಳೆ ನಮಗೆ ಸಮೃದ್ಧಿ ಆಯ್ತು ಸ್ವಾಮಿ ನಮಗೆ. ಈಗ ನಿಮಗೆ ವೃತ್ತಿನೂ ಕೂಡ ಮಾಡ್ಕೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದ ಹಿಡುವಳಿನೂ ಕೂಡ ಇಟ್ಕೊಂಡು ಎರಡನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗ್ಲಿಲ್ವಾ? ಕಷ್ಟ ಆದ್ರೂ ಕೂಡ ನಮ್ಮ ಹೆಂಗಸರು ಮತ್ತೆ ಹಿರಿಯ ಮಗ ಇವರಿಬ್ರು ಕೂಡ ಶ್ರಮದ ಫಲ ನಮ್ಗೆ ಇವತ್ತು ವ್ಯವಸಾಯ ಕೈ ಹಿಡಿತು. ಭೂಮಿ ಕೂಡ ಫಲವತ್ತಾಯ್ತು. ಭೂಮಿ ಫಲವತ್ತತೆಯಿಂದಾಗಿ ಆಕಾಶವಾಣಿ ನೆರವಿನ ಫಲದಿಂದಾಗಿ ಇವತ್ತು ಈ ಮಟ್ಟಕ್ಕೆ ಸಂಸಾರ ಬೆಳೆಯಿತು ಸ್ವಾಮಿ. ಇವತ್ತು ರೇಷ್ಮೆ ಕೃಷಿಯನ್ನು ಕೂಡ ನೀವು ಮಾಡಿದವರು, ಈಗಲೂ ಕೂಡ ಮಾಡ್ತಾ ಇದ್ದೀರಿ. ಹೇಗೆ ಪ್ರಾರಂಭ ಆಯ್ತದ? ಸರ್ ರೇಷ್ಮೆದು ನಮ್ಮ ಹಿರಿ ಮಗನ ಒಂದು ಪ್ರತಿಫಲ ಅದು. ನಾನು ಹಿಂದೆ ನಾನು ತೆರೆಣ್ಣದಲ್ಲಿದ್ದೆ, ತೆರೆಣ್ಣದಲ್ಲಿ 10 ವರ್ಷ, ದೊಡ್ಡಕುಂಚೆ 10 ವರ್ಷ ಅಂತ ಹೇಳಿ ಆ ತೆರೆಣ್ಣದಲ್ಲಿ ನಾನು ಈ ರೇಷ್ಮೆ ಬೆಳೆಗಾರ ನೋಡಿದ್ದೆ. ಆವಾಗ ಇವನು ಬೆಳೆ ಮಾಡಿಸೋನು ನಾನು ಕಿತ್ತಾಕೆಂಬರಿವೆ, ಯಾಕೆಂದ್ರೆ ಅವ್ರ ಕಷ್ಟ ಅಲ್ಲಿ ಕಷ್ಟ ನೋಡಿದ್ನಲ್ಲ. ಅವಾಗೆಲ್ಲ ಬರೀ ಸೊಪ್ಪು ಬಿಡಿಸಿ ಹಾಕೋದು. ಅದು ಇತ್ತೀಚೆಗೆ ತಂತ್ರಜ್ಞಾನ ಮುಂದುವರ್ದಂಗೆ ಇವಾಗೆಲ್ಲ ಕೃಷಿ ಕಡ್ಡಿ ಕಟ್ಟು ಮಾಡೋದು ಹಾಕೋದು ಮಾಡ್ಕೊಂಡಿದ್ವಿ. ಈ ಒಂದು ಅಂದಾಜು ಮೇಲೆ ನಮ್ಮ ಹಿರಿಯ ಮಗ ಅವನ ಗಿಡ ನೆಡ್ಸೋನು, ನಾನು ಅಲ್ಲಿ ಒಂದು ನೋಡಿದ್ನಲ್ಲ ಹಿಂದೆಯವರ ಅವರ ಒಂದು ಇದ್ರ ಮೇಲೆ ಈ ಕಷ್ಟದಲ್ಲಿ ಬೇಡ ಅಂತ ಹೇಳಿ ನಾನು ಕಿತ್ತಾಕೆಂಬರಿವೆ. ಆಮೇಲೆ 1 ವರ್ಷ ಕಳೆದ ಮೇಲೆ ನಾನು ಕೈ ಬಿಟ್ಟೆ ಅದನ್ನ. ಇವತ್ತು ನಾವು ಯಾವ ಮಟ್ಟದಲ್ಲಿ ಬೆಳ್ಕೊಂಡು ಅಂದ್ರೆ 700-800 ಮಟ್ಟೆ ಬೆಳೆಗಾರರು ಆದ್ರು ಪ್ರಶಸ್ತಿಗಳು ಕೂಡ ಬಂದ್ವು. ರಾಜ್ಯ ದಾಟ್ ಹೋಯ್ತು ನಮ್ ಪ್ರಶಸ್ತಿ ಕೂಡ. ಚೆನ್ನಾಗಿ ದುಡ್ಡಿನಲ್ಲೂ ಮುಂದುವರಿದ ರೇಷ್ಮೆಯಿಂದವ, ದುಡ್ಡಿನಲ್ಲೂ ಮುಂದುವರಿದ ಹೆಸರು ಕೂಡ ನಾನು ಜಿಲ್ಲಾ ಪ್ರತಿನಿಧಿಯಂದ್ಲೂ ಕೂಡ ಆರಿಸಿದ್ರು ನನಗೆ ಜಿಲ್ಲಾ ವತಿಯಿಂದವ. ಅದರಿಂದಾಗಿ ನಮಗೆ ಒಳ್ಳೆಯ ಸಪೋರ್ಟ್ ಸಿಕ್ಕಿದ್ದು ನಮಗೆ ರೇಷ್ಮೆದು ಸರ್. ನಮ್ಗೆ ಏನೇನು ಪ್ರಶಸ್ತಿಗಳು ಬಂದು ರೇಷ್ಮೆಗೆ ಸಂಬಂಧಪಟ್ಟಂಗೆ? ಹೋಬಳಿ ಜಿಲ್ಲಾ ರಾಜ್ಯ ಮಟ್ಟದ್ದು ಮುಗಿದು ಕೂಡವ, ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ನಮಗೆ ಪ್ರಶಸ್ತಿ ಆಯ್ತು. ನಮಗೆ ಅಂದ್ರೆ ನಮ್ಮ ಮಕ್ಕಳು ಎಲ್ಲ ವಿದ್ಯಾವಂತರ, ಅದರಿಂದಾಗಿ ಇವ್ರದೇ ಆದ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವ್ರದೇ ಆದ ಮಿಷಿನರಿಯನ್ನು ಮಾಡಿಕೊಂಡು ಅದರ ಫಲ ಮಿಷಿನರಿ ಫಲ. ಈಗ ಒಂದು ಈಗ ಕಸ 10-15 ಜನ ಬೇಕಾಗಿತ್ತು ನಮಗೆ 700-800 ಮಟ್ಟಿಗೆ. ಅದೇ ಈಗ ನಾವು ತಂತ್ರಜ್ಞಾನ ಬೆಳೆಸ್ಕೊಂಡ ಮೇಲೆ ನನ್ನ ಮಕ್ಕಳ ಅಭಿವೃದ್ಧಿ ಬುದ್ಧಿವಂತಿಕೆ ಮೇಲೆ ಕಸ ತೆಗೆಯೋದನ್ನ ಸುಲಭ ಮಾಡಿಕೊಂಡು ಮತ್ತೆ ಔಷಧಿ ಹೊಡೆಯೋದನ್ನ ಒಂದ್ಸಾರಿ ಒಬ್ಬನ್ ಬಿಟ್ರೆ ಅವನು ಹೊರಗಡೆ ಬರ್ಬೇಕಾದ್ರೆ ಇಡೀ ದಿನ ಬೇಕಾಗಿತ್ತು. ಇಡೀ ದಿನ ಬೇಕಾದ್ರೂ ಕೂಡ ಹೊರಗೆ ಬರ್ಬೇಕಾದ್ರೆ ಕಣ್ಣೆಲ್ಲ ಕೆಂಪಾಗಿರೋವು, ಅಷ್ಟು ಘಾಟ ಔಷಧಿ ಅದು. ಅಂತದ್ರಲ್ಲಿ 2-3 ದಿವಸ ಅವನಿಗೆ ರೆಸ್ಟ್ ಬೇಕಾಗಿತ್ತು ಅವನಿಗೆ. ಅದನ್ನೆಲ್ಲವೂ ಕೂಡ ಇವರು ತಂತ್ರಜ್ಞಾನದಲ್ಲಿ ಕಂಡಿಡ್ಕೊಂಡು ಒಳಗೆ ಹೋಗದಲ್ಲೇ ಸ್ಪ್ರೇನು ಕೂಡ ಕಂಡಿಡ್ಕೊಂಡ್ರು. ಅದೇ ರೀತಿ ಅವರು ಮೈಸೂರಿಂದಲೂ ಕೂಡ ರೇಷ್ಮೆ ಇಲಾಖೆಯವರು ಬಂದ್ರು, ಅವರ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅವರು ಬಂದ್ರು, ಬಂದು ನೋಡಿ ಮಾಡಿ ಸಂತೋಷ ಪಟ್ರು. ಅವ್ರು ಅಲ್ದಲ್ಲ ಅಷ್ಟೋ ಅಲ್ದಲ್ಲೇ ಕೊನೆಗೆ 4-5 ಜನ ಇಂಜಿನಿಯರ್ಸ್ ಕೂಡ ಒಂದ್ಸರಿ ಬಂದ್ರು. ಅವರೆಲ್ಲರ ಫಲ ಇವತ್ತು ನಮ್ಗೆ ರೇಷ್ಮೆ ಕೈ ಹಿಡಿತು, ನಮ್ಗೆ ಆ ಮಟ್ಟಕ್ಕೆ ಬೆಳವಣಿಗೆ ಕೂಡ ಅವಕಾಶ ಆಯ್ತು. ಸ್ವಾಮಿ, ನಮ್ಗೆ ಈ ರೇಷ್ಮೆ ಬೆಳೆಯಿಂದ ರೈತರಿಗೆ ಏನ್ ಅನುಕೂಲ ಅಂತೀರಿ? ಸರ್ ರೇಷ್ಮೆ ಬೆಳೆ ಅದು ನೌಕರಸ್ಥ ಏನು ಸಂಬಳ ತಗತಾನೆ ಆ ಒಂದು ಸಂಬಂಧಪಟ್ಟದಂತಹ ಬೆಳೆ ಅದು ಸಂಪಾದನೆ ಮಾಡಬಹುದು. ಒಂದು ತಿಂಗಳಲ್ಲಿ ಬರುವಂತಹ ಬೆಳೆ 20 ದಿವಸ ಸಾಕೋದಕ್ಕೆ, 20-22 ದಿವಸ ಸಾಕೋದಕ್ಕೆ. ನಮ್ಮ ಮಕ್ಕಳು ವಿದ್ಯಾವಂತರಾಗಿದ್ದ ಇವರೇ ಚಾಕಿ ಮಾಡಿಕೊತಿದ್ರು, ಇವರೇ ಎಲ್ಲನೂ ಮಾಡೋದ್ರಿಂದಾಗಿ ಅವ್ರ ಬಿಡುವಿಲ್ಲದ ಕೆಲಸ ಅವರಿಗೆ. ಆದ್ರೂ ಕೂಡ ಮಾಡಿಕೊಂಡು ಹೋದ್ರು ಫಲ ಇವತ್ತು ನಮಗೆ ಆ ಮಟ್ಟಕ್ಕೆ ಬೆಳ್ಕೊಂಡೆ ಸ್ವಾಮಿ. ನಾವು ಜಿಲ್ಲಾ ಮಟ್ಟಕ್ಕೂ ಬೆಳ್ಕೊಂಡು ರಾಜ್ಯ ಮಟ್ಟಕ್ಕೂ ಬೆಳ್ಕೊಂಡು ರಾಜ್ಯ ಮಟ್ಟದ ಆಯ್ತಲ್ಲ ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ನಾವು ಪ್ರಶಸ್ತಿಗೆ ಅನುಕೂಲ ಆಯ್ತು. ಆಮೇಲೆ ನಮ್ಮನ್ನ ಜಿಲ್ಲಾ ಪ್ರತಿನಿಧಿಯು ಕೂಡ ಆಗಿ ಆರಿಸಿಕೊಂಡ್ರು ನಮ್ಮನ್ನ. ಅಲ್ಲಿಯೂ ಕೂಡ ನಾವು ಸಭೆ ಸಮಾರಂಭಗಳಲ್ಲಿ ಇಲಾಖಾ ವತಿಯಿಂದ ಹೋಗ್ತಾ ಇದ್ವು. ಆ ಮಟ್ಟಕ್ಕೆ ಬೆಳವಣಿಗೆ ನಮ್ಮ ರೇಷ್ಮೆಯಿಂದ ಆಯ್ತು ಸ್ವಾಮಿ. ನಮಗೆ ಕಾಫಿ ಬೆಳೆ ಹೆಂಗೆ ಪ್ರಾರಂಭ ಆಯ್ತು ನಿಮ್ದು? ಕಾಫಿ ಬೆಳೆ ನಾನು ಮೊದಲು ನಾನು ಮೂಡಿಗೆರೆ ತಾಲೂಕಿನಲ್ಲಿ ಇದ್ನಲ್ಲ ಅಲ್ಲೇ ನನಗೆ ಪ್ರಚೋದನೆ ಕೊಟ್ಟದ್ದು ಗೋಣಿಬೀಡು. ಅಲ್ಲಿ ಸಾಕಷ್ಟು ಏರಿಯಾ ಸುತ್ತಿದ್ದೆ, ಸಾಕಷ್ಟು ತೋಟಗಳು ಸುತ್ತಿದ್ದೆ. ಅಲ್ಲೇ ನಾನು ಕಾಫಿ ಮಾಡಬೇಕು ಅನ್ನೋ ಮನಸ್ಸು ಅಲ್ಲೇ ಮೂಡಿತ್ತು. ಆ ಮೂಡಿದ್ರ ಫಲ ಇವತ್ತು ಈ ಕಾಫಿ ತೋಟ ಆಯ್ತು ಸ್ವಾಮಿ. ಇವತ್ತು ಯಾವ ತಳಿ ಹಾಕೊಂಡಿದ್ರಿ ಕಾಫಿ? ಕಾಫಿನ ಮೊದಲ ಟೈಮಲ್ಲಿ ನಾವು ಕಾವೇರಿ ಮಾಡಿಸ್ತು. ಕಾವೇರಿ 20 ವರ್ಷ ಒಂದೇ ಸಮ ಕರೀತು ಅದು. ಅಂದ್ರೆ ನಮಗೆ ಬೇರೆ ಎದ್ದು ಬಿದ್ದ ಅದೇ ಕೆಲಸ, ಭೂಮಿದ ಕೆಲಸ. ನಮ್ಮ ಶ್ರೀಮತಿಯವರು ಮತ್ತೆ ಹಿರಿ ಮಗ ಇಬ್ರು ಕೂಡ ಭೂಮಿ ಮೇಲೆ ಬಿದ್ದಿರೋರು ಯಾವ ಹಗಲು ರಾತ್ರಿ ಎಲ್ಲವ ಕೂಡ. ಅದರಿಂದಾಗಿ ನಮಗೆ ಒಳ್ಳೆ ಫಸಲು ಕೊಡ್ತು. ಅನಂತದಲ್ಲಿ ನಾವು ಬೆಳೆಸ್ಕೊಂಡು ಹೋಯ್ತು. 6 ಆಯ್ತು, 9 ಆಯ್ತು. ಇವೆಲ್ಲನು ಬಿಟ್ಟು ಕೊನೆಗೆ ಆಮೇಲೆ ಈ ಬಾಳೆ ಇದ್ದದ್ರಿಂದಾಗಿ ನಮ್ಗೆ ಎಲ್ಲದನ್ನು ಸರಿದೂಷಣ ಹೋಯ್ತು. ಸಾಕಷ್ಟು ಮನೆಗಳು ಆದ ನಮ್ಗೆ, 2 ಮಕ್ಕಳಿಗೂ ಸಫಿಶಿಯಂಟ್ ಆಗಿ ಮನೆ ಆದ. ಈ ಮಟ್ಟಿಗೆ ಬೆಳ್ಕೊಂಡು ನಮಗೆ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದು ಯಾವ್ದ್ರಿಂದಾಗಿ? ರೈತಾಪಿಯಿಂದಾಗಿ. ಯಾವುದೇ ಒಂದು ಬೆಳೆನ ಬಹಳ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋಂತ ಪೋಷಕಾಂಶಗಳನ್ನ ಸಮರ್ಪಕವಾಗಿ ಒದಗಿಸಬೇಕು. ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸಬೇಕು ಅಂತ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಕ್ ಆಗೋದಿಲ್ಲ. ಅದಕ್ಕೆ ಅಂತಲೇ ಸಾಕಷ್ಟು ತಂತ್ರಜ್ಞಾನ ಬಂದಿದೆ. ಆ ತರದನ್ನ ನೀವು ಕೂಡ ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಿ, ವೆಂಚೂರಿ ಹಾಕೊಂಡಿದ್ದೀರಿ, ಮತ್ತೆ ಬಯೋಡೈಜೆಸ್ಟರ್ ಮಾಡ್ಕೊಂಡ್ರಿ. ಹೇಗೆ ಪ್ರಾರಂಭ ಆಯ್ತು ಇದು ಬಯೋಡೈಜೆಸ್ಟರ್ದು, ಅದರ ಅನುಕೂಲಗಳನ್ನ ಹೇಗೆಲ್ಲ ಮಾಡ್ಕೊಂಡ್ರಿ ನೀವು? ಸರ್ ನಾವು ಬಯೋಡೈಜೆಸ್ಟರ್ಗೆ ನಮ್ಗೆ ಬಿಡುವಿನ ಟೈಮಲ್ಲಿ ಜನ ಯಾವಾಗ ಸದಾ 15-20 ಜನ ಯಾವಾಗ ಇದ್ದೇ ಇರೋರು. ಬಿಡುವಿನ ಟೈಮಲ್ಲಿ ನಾವು ಈ ಹೊರಗಡೆ ಇರೋದೆಲ್ಲ ನಮ್ದೆಲ್ಲ ಹಸಿರು ಗಿಡದ ಬೇಲಿ ಇದೆ, ಆ ಬೇಲಿನ ಸವರಿಬಿಟ್ಟು ನಾವು ಟಿಲ್ಲರ್ ಇದೆ ನಮ್ಮ ಹತ್ರವ ಆ ಟಿಲ್ಲರ್ ತುಂಬಿಕೆ ಬಂತ ಬಂದವ ಆ ಗುಂಡಿ ತುಂಬಿವು 15-20 ದಿವಸ ಅದ್ ಕೊಳತು ಎಲ್ಲ ನೀರಾಗಿ ಹರಿದೋಗೋದು ಆಮೇಲೆ ಆ ಕಡ್ಡಿ ಏನು ಉಳಿತಿತ್ತು ಆ ಕಡ್ಡಿನ ನಮ್ಗೆ ಮಿಷನ್ ಇದೆ ಆ ಮಿಷಿನ್ ಅಲ್ಲಿ ಚೂರ್ ಮಾಡ್ಬಿಡ್ತಿದ್ವು ಚೂರ್ ಮಾಡಿ ಅದನ್ನ ಕಾಂಪೋಸ್ಟ್ ಮಾಡ್ತಿದ್ವು ಈ ಒಂದ್ ಕಡೆ ರಸ ಆಯ್ತು ಒಂದ್ ಕಡೆ ಕಾಂಪೋಸ್ಟ್ ಆಯ್ತು ಇದಕ್ಕೆ ನಾವ್ ಏನ್ ತುಂಬತಾ ಇದ್ದೋ ಅದಕ್ಕೆ ನಮ್ಗೆ ದನಿನ ಕೊಟ್ಟೆಯ ಗೊಬ್ಬರ ಇರ್ಬೋದು ಸಗಣಿ ಇರ್ಬೋದು ಗಂಜಾ ಇರ್ಬೋದು ಎಲ್ಲವನ್ನೂ ಅದಕ್ಕೆ ಹಾಕಿವು ಎಲ್ಲಾ ಪೋಷಕಾಂಶ ಸೇರಿಕೊಂಡು ಅದು ಭೂಮಿ ಫಲವತ್ತಾಯ್ತು ಫಲವತ್ತಾದ ಫಲ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸ್ತು ಸ್ವಾಮಿ. ಇವತ್ತು ಮಕ್ಕಳೆಲ್ಲರೂ ಕೂಡ ಕೃಷಿಕರಾಗಬೇಕು ಅಂತ ಹೇಳಿ ನೀವು ಬಯಸಿದ್ರ ಹೇಗೆ? ಇಲ್ಲ, ಅವನ ಹಿರಿ ಮಗನನ್ನ ಅವನಿಗೆ ಸಾಕಷ್ಟು ತರಬೇತಿನ ಕೊಡಿಸಿದ್ದೆ ಅಂತ ಆಯ್ತಲ್ಲ. ಈಗ ಎರಡನೇ ಮಗ ಒಬ್ಬಿದ್ದ, ಅವನ್ ತೀರ್ ಹೋದ ಅವನು ಕಾರಣಾಂತರದಿಂದಾಗಿ. ಅವನಿಗೆ ಒಂದು ವರ್ಕ್ಶಾಪ್ ಮಾಡಿಕೊಟ್ಟದ್ದೆ ಹಾಸನದಲ್ಲಿ. ಎರಡನೇ ಮಗ ಅವನು ಇಂಜಿನಿಯರು, ಇಂಜಿನಿಯರ್ಗೆ ಅವನು ಸಪರೇಟ್ ಆಗಿ ಇರ್ಬೇಕು ಅಂತ ಹೇಳಿ ಅವನು ಬೆಂಗಳೂರು ಕೂಡ ಕಳಿಸಿದ್ದಿ ಅವನನ್ನ. ಆದ್ರೆ ಬೆಂಗಳೂರು ಬೇಡ ಅಂತ ಹೇಳಿ ಅವನ ಆಗ್ಲೇ ವಾಪಸ್ ಆಗ್ಬಿಟ್ಟ. ಅವನು ಉಳ್ಕೊಂಡ್ರೆ ಇಬ್ರು ಮಕ್ಳು ಸೇರ್ಕೊಂಡು ಇವತ್ತು ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದರಿಂದ ಸಮೃದ್ಧಿನೂ ಕೂಡ ಕಂಡಿದ್ದಾರೆ. ಇವತ್ತು ಮಕ್ಕಳು ಕೃಷಿಕರಾಗೆ ಉಳಿದ್ರು ಅಂತ ಹೇಳಿ ನಿಮ್ಗೆ ಸಂತೋಷ ಆಗುತ್ತೋ ಅಥವಾ ನೋವಾಗುತ್ತಾ? ಸರ್, ನನ್ಗೆ ಹೇಳೋದ ಒಂದ್ ರೀತಿ ಹೇಳೋದಾದ್ರೆ ಸಂತೋಷನೇ. ಯಾಕೆ ಸಂತೋಷ ಅಂತ ಅಂದ್ರೆ, ಈಗ ಹೊರಗಡೆ ಪ್ರೈವೇಟ್ ಕಂಪನಿಗಳು ಹೋದ್ರು ಕೂಡ ಅಲ್ಲೂ ಹಗಲು ರಾತ್ರಿನ ದುಡಿಬೇಕು. ಇಲ್ಲೂ ಕೂಡ ಹಗಲು ರಾತ್ರಿನ ದುಡಿದ್ರೆ ಇವ್ರ ಸಂಪಾದನೆ ಇವ್ರ ಕೈ ಸೇರುತ್ತೆ, ಇವರು ಸಮೃದ್ಧಿಯಾಗಿದ್ದಾರೆ, ಇವತ್ತು ಅವ್ರ ಹೆಂಡ್ರ ಮಕ್ಕಳು ಸಾಯ್ಕೊಂಡಿದ್ದಾರೆ, ಅಚ್ಚುಕಟ್ಟಾಗಿದ್ದಾರೆ, ಚೆನ್ನಾಗಿ ಒಳ್ಳೆ ಸ್ಕೂಲ್ ಹಾಕಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಸ್ವಾಮಿ. ಇವತ್ತು ಇದಕ್ಕೆಲ್ಲಕ್ಕೂ ಮೂಲ ಕಾರಣ ವ್ಯವಸಾಯ. ಕಣ್ಮುಂದಿದ್ದಾರೆ, ಆರೋಗ್ಯದಾಯಕವಾಗಿದ್ದಾರೆ, ಮತ್ತೆ ಒಳ್ಳೆ ಬದುಕನ್ನು ಕೂಡ ಮಾಡ್ತಿದ್ದಾರೆ, ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ನಮ್ಗೆ ಯಾವುದೇ ವಿಧವಾದಂತಹ ಸಮಸ್ಯೆ ನಮ್ಗಿಲ್ಲ ಸ್ವಾಮಿ. ತಾವು ಶಿಕ್ಷಕರಾಗಿದ್ರು ಕೂಡ ಇವತ್ತು ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಮುಂದಾಲೋಚನೆ ಮಾಡಿ ಭೂಮಿ ಖರೀದಿ ಮಾಡಿದ್ರಿ, ಒಳ್ಳೆ ಮನೆಗಳನ್ನ ಮಾಡಿಕೊಟ್ರಿ, ಮತ್ತೆ ಅವ್ರಿಗೆ ನಗರಗಳಲ್ಲಿ ಅವ್ರು ಹೋಗ್ತಾರೋ ಬಿಡ್ತಾರೋ ಅದು ಮುಂದಕ್ಕೆ ಬಿಟ್ಟಿದ್ದು, ಸೈಟ್ಗಳನ್ನು ಕೂಡ ಮಾಡ್ಕೊಂಡ್ರಿ. ಇದೆಲ್ಲದನ್ನು ಕೂಡ ಮಾಡ್ಕೊಳಕ್ ಹೆಂಗ್ ಸಾಧ್ಯ ಆಯ್ತು? ಯಾಕೆಂತಂದ್ರೆ ತುಂಬಾ ಕಡಿಮೆ ಸಂಬಳ ಪಡ್ಕೊಳ್ತಿದ್ದಂತವ್ರು ನೀವು, ಇದೆಲ್ಲದನ್ನು ಕೂಡ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಇದೆಲ್ಲಕ್ಕ ಮೂಲ ಕಾರಣ ನಮ್ಮ ವ್ಯವಸಾಯ. ಈ ಕೃಷಿಯನ್ನ ಏನಿದೆ ಅಚ್ಚುಕಟ್ಟಾಗಿ ಮಾಡಿದಾಗ ಕೃಷಿ ಕೆಟ್ಟದ್ದಲ್ಲ ಅನ್ನೋದನ್ನ ನನ್ನ ಒಂದು ಜೀವನದಲ್ಲೇ ಸಾಬೀತುಪಡಿಸಿದೆ. ಇದನ್ನ ನನ್ನ ಜೀವನವೇ ಸಾಕ್ಷಿ. ಇದಕ್ಕೆ ಕೃಷಿ ನನ್ನ ಕೈ ಹಿಡಿದ್ರಿಂದಾಗಿ ಇವತ್ತು ಎಲ್ಲದನ್ನೂ ಮಾಡಿದೆ. ಮಕ್ಕಳ ವಿದ್ಯಾಭ್ಯಾಸನು ಮಾಡಿಸ್ದೆ, ಮನೆಗಳನ್ನು ಮಾಡಿಸ್ದೆ, ಹೊರಗಡೆ ಸೈಟ್ನೂ ಮಾಡಿದೆ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಈ ವ್ಯವಸಾಯ, ಈ ಒಂದು ಕೃಷಿ ವೃತ್ತಿ ಇದು. ಉಳಿತಾಯವನ್ನ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಯ್ತು ನಿಮ್ಗೆ? ಹೇಗೆಲ್ಲ ಉಳಿಸಬಹುದು? ಸಣ್ಣ ಕೆಲಸದಲ್ಲಿ ಇದ್ರು ಕೂಡ, ಕಡಿಮೆ ಸಂಬಳ ಬರ್ತಾ ಇದ್ರು ಕೂಡ, ಸಣ್ಣ ಹಿಡುವಳಿ ಇದ್ರು ಕೂಡ, ಹೇಗೆ ನಾವು ದುಡ್ಡನ್ನ ಉಳಿಸಬಹುದು? ಸರ್, ನಮ್ದು ಖರ್ಚು ಕಮ್ಮಿ ಮಾಡ್ಕೊ ಬಂದ್ವು. ಏಕೆಂದ್ರೆ ನಾವು ಸ್ವಭಾವತಃ ನಾವು ಬೆಳೆದದ್ದೇ ಬಡತನದಲ್ಲಿ, ಖರ್ಚು ಕಮ್ಮಿ ಮಾಡಿರಂದಾಗಿ ದುಡ್ಡು ತನೇ ತಾನಾಗೆ ಉಳ್ಕೊಂಬಂತು. ಮತ್ತೆ ಎರಡನೇದಾಗಿ ನಮ್ಗೆ ಇಲ್ಲೂ ಕೂಡ ನಾಲ್ಕು ತಾಲೂಕಿನಲ್ಲಿ ಕೂಡ ತುಂಬಾನೇ ಆತ್ಮೀಯರು ಸಿಕ್ಕಿದ್ರು ನಮ್ಗೆ. ಇಲ್ಲೂ ಕೂಡ ನಮ್ಮ ಅಸೋಸಿಯೇಷನ್ಗೆ ನಾನು ಸೆಕ್ರೆಟರಿ ಆಗಿ ವರ್ಕ್ ಮಾಡ್ಕೊಂಡ್ ಬಂದಿದ್ದೀನಿ. ಇದರಿಂದಾಗಿ ನನಗೆ ಒಳ್ಳೆ ಆತ್ಮೀಯರು ಸಿಕ್ಕಿದ್ರು. ಆತ್ಮೀಯರು ಮತ್ತೆ ಭೂಮಿ, ಇವ್ರ ಎರಡು ನೆರವಿನ ಫಲ ಇವತ್ತು ಇವತ್ತು ನಾವು ಸಮೃದ್ಧಿಯನ್ನು ಕಾಣ್ತಾ ಇದ್ದೀವಿ ಸ್ವಾಮಿ. ಇವತ್ತು ಹಂಗಾಗಿ ನಾವು ಒಳ್ಳೆ ಗೆಳೆತನವನ್ನು ಕೂಡ ಮಾಡ್ಕೋಬೇಕು, ಆತ್ಮೀಯರನ್ನಾಗಿ ಮಾಡ್ಕೋಬೇಕು. ನಮ್ಮ ಕಷ್ಟ ಸುಖಗಳಲ್ಲಿ ಅವ್ರು ಭಾಗಿಯಾಗಬೇಕು, ಅವ್ರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗಬೇಕು. ಬಹಳ ಮುಖ್ಯವಾಗಿ ಎಲ್ಲದರಲ್ಲೂ ಕೂಡ ಖರ್ಚು ಕಡಿಮೆ ಮಾಡಬೇಕು. ದುಡ್ಡಿದೆ ಅಂತ ಹೇಳಿ ಖರ್ಚು ಮಾಡುವಂತದ್ದಲ್ಲ, ಖರ್ಚು ಕಡಿಮೆ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಹೆಚ್ಚು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಸ್ವಾಮಿ, ಖರ್ಚು ಕಮ್ಮಿ ಮಾಡಿರೋದಾಗಿ ಇವತ್ತು ನನ್ನ ಮಕ್ಕಳು ಇಬ್ರು ಬೇರೆ ಇಟ್ಟಿದ್ದೀನಿ ಇವತ್ತು. ಅದರಲ್ಲೂ ನಾವು ಕೂಡ ಸಂಸಾರಕ್ಕೆ ಬೇಕಾದಂತಹ ಲೋಟ ತಟ್ಟೆ ಲೋಟ ಎಲ್ಲ ತಂದ್ಕೊಂಡಿದ್ದೋ, ಆದ್ರೂ ಕೂಡ ನಮ್ ಕಿರಿ ಮಗ ಬಿಡ್ಲಿಲ್ಲ. ಅವನೊಟ್ಟಿಗೆ ಇದ್ದಾಗ್ಯೂ ಕೂಡ ಈಗ ನಮ್ ಭಾವನೆ ಇಷ್ಟನೆಯ, ನಮ್ಮ ಖರ್ಚು ಏನಿದೆ ಆ ಖರ್ಚಿಗೆ ಅನುಗುಣವಾಗಿ ನೀವು ಹೋಗಿ, ನೀವು ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ನಿಮ್ಗೆ ಕಾಲಿಡಿ, ಆವಾಗ ನೀವು ಕೂಡ ಸಮೃದ್ಧಿ ಆಗ್ಬೋದು. ಒಂದು ನಾವು ಪಾಠನ ಅವ್ರಿಗೆ ಕಲಿಸಿಕೊಟ್ಟೆ, ಅವ್ರಿಗೆ ಇವತ್ತು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಮೃದ್ಧಿ ಸಂಸಾರ ಸಮೃದ್ಧಿಲಿದೆ ಸ್ವಾಮಿ. ಈಗ ಮಕ್ಕಳನ್ನ ಕೃಷಿಕರನ್ನ ಮಾಡಿದ್ರಿ, ಮೊಮ್ಮಕ್ಕಳಿಗೂ ಕೂಡ ಒಂದಷ್ಟು ಕೃಷಿ ಪ್ರೀತಿ ಪರಿಸರ ಪ್ರೀತಿ ಬೆಳೆಸೋದ್ರಲ್ಲಿ ತಾವು ಮುಂದೆ ಇದ್ದೀರಿ. ಏನೆಲ್ಲ ಮಾಡ್ತಾ ಇದ್ದೀರಾ? ಹೇಗೆ ಆ ಮಕ್ಕಳು ಕೂಡ ಕೃಷಿ ಬಗ್ಗೆ ಪ್ರೀತಿ ಬರೋ ಹಾಗೆ ಏನೆಲ್ಲ ಮಾಡ್ತಿದ್ದೀರಿ? ಸರ್, ಪ್ರತಿ ಭಾನುವಾರ ಮಕ್ಕಳಿಗೆ ರಜಾ ಇರ್ತಿದೆ. ಆ ದಿವಸ ಅವರ ಒಂದು ಹಬ್ಬದ ನೆಪದಲ್ಲಿ ಅವ್ರಿಗೆ ಪ್ರತಿ ದಿವಸ ಒಂದು ಗಿಡ ನೆಡಬೇಕು ಅನ್ನೋ ಒಂದು ತೀರ್ಮಾನವನ್ನ ನಾವು ಕೊಟ್ಟಿದ್ದೀನಿ ಅವರಿಗೆ. ಪ್ರತಿ ಹಬ್ಬದಲ್ಲೂ ಕೂಡ ಅದೇ ರೀತಿಯಾಗಿ ಇವತ್ತು 12 ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಅವ್ರು ನೆಟ್ಟಿದ್ದಾರೆ. ಇವತ್ತು ಸಮೃದ್ಧಿಯಾಗಿದ್ದಾವೆ ಆ ಹಣ್ಣಿನ ಗಿಡಗಳು ಅಂತ ಅಂದ್ರೆ ಆ ಸ್ಪೈಸಸ್, ವಾಟರ್ ಆಪಲ್, ರಾಮಫಲ, ಸೀತಾಫಲ, ಹೈಬ್ರಿಡ್ ಸೀಬೆ, ಕಿತ್ತಲೆ ಹಣ್ಣು, ಮತ್ತೆ ಚಕೋತ, ಪನ್ನೇರ್ಲು, ಮತ್ತೆ ನಿಂಬೆ, ಇಷ್ಟು ಗಿಡನು ಕೂಡ ನಮ್ಮ ಮಕ್ಕಳ ಹೆಸರಿನಲ್ಲಿ ನಾವು ಬೆಳೆಸಿರೋ ಫಲವಾಗಿ ಅವರನ್ನೂ ಕೂಡ ವ್ಯವಸಾಯಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರಿ ಸ್ವಾಮಿ ಅವರು. ಅವರಲ್ಲೂ ಕೂಡ ಅದು ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಮುಂದಿನ ವಿಚಾರ ಅದು. ಆದ್ರೂ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಅವ್ರನ್ನ. ಅವ್ರಿಗೂ ಕೂಡ ಒಂದು ಅನುಭವ ಆಗ್ಬೇಕು, ಕೃಷಿ ಅಂದ್ರೆ ಹಿಂಗೆಲ್ಲ ಇರುತ್ತೆ ಅನ್ನೋ ಒಂದು ಪರಿಚಯವನ್ನ ಮಾಡ್ಕೊಡ್ಬೇಕು. ನಿವೃತ್ತಿಯ ನಂತರ ನಿಮ್ಮ ಬದುಕನ್ನ ಕೃಷಿನಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದೀರಿ? ನಾನು ನಿವೃತ್ತಿ ಆದ್ಮೇಲೆ ನಮಗೆ ಸಮಯ ಕಳೆಯೋದಕ್ಕೆ ಬೇಕು, ಅದಕ್ಕಾಗಿ ನಾನು ವ್ಯವಸಾಯ ಇಟ್ಕೊಂಡಿದ್ದೀನಿ. ವ್ಯವಸಾಯದಲ್ಲಿ ಇವತ್ತು ನಾವು ಕೈಮುಟ್ಟಿ ಕೆಲಸ ಮಾಡಕ್ ಆಗಲ್ಲ, ಯಾಕೆಂದ್ರೆ ವಯೋಗುಣ. ಅದರಿಂದಾಗಿ ನಾವತ್ತು ದನ ಕರ ಅವರು ನಾವು ಎಳ್ದಾಡ್ಕೊಳ್ತೀವಿ, ನಮ್ಮ ಶ್ರೀಮತಿಯವರು ನಾನು ಕೂಡ, ನಮ್ಮ ಮಕ್ಕಳು, ಅವ್ರ ಹೆಂಡತಿರು, ಅವರು ಅವರೆಲ್ಲ ಸೇರಿಕೊಂಡು ವ್ಯವಸಾಯ ಮಾಡಿಕೊಂಡು ಆಳು ಕಾಳು ನಿರ್ವಹಿಸಿಕೊಂಡು ಮಾಡಿಕೊಂಡು ಹೋಗ್ತಿದ್ರು. ಇದರಿಂದಾಗಿ ಈ ಸಂಸಾರ ಸಂತೃಪ್ತಿಲಿದೆ. ಕೃಷಿ ಅಷ್ಟು ಲಾಭದಾಯಕ ಅಲ್ಲ, ನಷ್ಟ ಅಂತ ಹೇಳಿ ತುಂಬಾ ಜನ ಇವತ್ತು ಗೋಳಾಡ್ತಾ ಇರೋಂಥದ್ದನ್ನ ನೋಡ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರಿಗೆ? ಸರ್, ನಮಗೆ ಅನೇಕ ಪೇಪರ್ಗಳೆಲ್ಲವೂ ಬರ್ದಿದ್ದಾವೆ, ಅದರಲ್ಲಿ ಒಬ್ರು ಬರ್ದಿದ್ದಾರೆ, ಎಲ್ಲಾ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿ ಗ್ರಾಜುಯೇಟ್ಸ್ ಮಾಡಿ ಇವತ್ತು ಸುಖಿ ಸಂಸಾರ ಅನ್ನೋ ಒಂದು ಹೆಸರನ್ನು ಕಟ್ಟಿದೆ ಇವತ್ತು ಪೇಪರ್. ಸುಖಿ ಸಂಸಾರ ಆಗಿದ್ದರಿಂದಾಗಿ ನಮ್ಮ ಕೃಷಿಯಿಂದಾಗಿ, ಕೃಷಿಯೇ ಮೂಲ ಇದಕ್ಕೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಆದಾಯ ಏನಿದೆ ಆದಾಯ ತಕ್ಕಂತ ಖರ್ಚಿಟ್ಕೊಳ್ಳಿ ಅಂತ ಹೇಳಿ, ಇಷ್ಟೇ ನನ್ನ ಮೂಲ ಮಂತ್ರ. ಆ ಮೂಲ ಮಂತ್ರವನ್ನು ನಾನು ನಡೆಸಿಕೊಂಡು ಹೋಗ್ತಾ ಇರೋದ್ರಿಂದಾಗಿ ನಾವು ಎಲ್ಲರೂ ಕೂಡ ಸಂತೃಪ್ತಿಲಿ ಇದ್ದೀವಿ ಇವತ್ತು. ಕೃಷಿಯಿಂದಲೂ ಕೂಡ ಸುಖಿ ಕುಟುಂಬವನ್ನು ನಾವು ಕಟ್ಟಿಕೊಳ್ಬಹುದು, ಆದ್ರೆ ನಮ್ಮ ಖರ್ಚು ವೆಚ್ಚದಲ್ಲಿ ಒಂದಷ್ಟು ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು ನಿಮ್ಮ ಒಂದು ಯಶಸ್ಸಿನ ಗುಟ್ಟು. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ಮೊಬೈಲ್ ನಂಬರು 7892924298. ಇನ್ನೊಂದ್ಸರಿ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 7892924 ಒಳ್ಳೆದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಆಲೂರು ತಾಲೂಕು ಯಲಗನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ವಿ ರಾಜಶೇಖರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ, ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಪದವಿಗಳ ಪ್ರವೇಶಾತಿ ಹಾಗೂ ದಾಖಲಾತಿ ಪ್ರಕ್ರಿಯೆ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಂದನದ ಚಿಗುರು ಚಿತ್ರದ ಗೀತೆ. ಗೀತೆಯ ಗಾಯಕರು ಪಲ್ಲವಿ ಹಾಗೂ ಶಂಕರ್. ಕಾಡಿನ ಒಳಗೆ ಜುಳು ಜುಳು ಹರಿಯುವ ಒಂದು ನದಿ, ಯಕ್ಷಿ ಇರುವಳು ತೊರೆಯ ಬದಿ. ಜುಳು ಜುಳು ಹರಿಯುವ ಒಂದು ನದಿ, ಯಕ್ಷಿ ಇರುವಳು ತೊರೆಯ ಬದಿ. ಮೂಡಲಗಿರಿಯ ಕೋಡಿನ ಕೆಳಗೆ

ಮಿಂಚು ಹೊಡೆದು ದೀಪ ಎಲ್ಲ ತಟ್ಟಂತಾರೆ ಹೋಗ್ಲಿ, ಪೊಲೀಸ್ ಮಾಮ ಬರೋದ್ರಲ್ಲಿ ಎಲ್ಲೆಲ್ಲೂ ಕತ್ಲಾಗ್ಲಿ. ಚಂದ್ರ ನಿಮ್ಗೆ ಕರುಣೆ ಎಲ್ಲಿ ಮೋಡದ ಮರೆಯಲ್ಲಿರು, ಮೋಡ ಮೋಡ ಒಂದೇ ಸಮನೆ ಮಳೆ ಸುರಿತೀರು.